ಬಾರವ್ವ ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ ಕೊಳತಿ ಹೋ ಗೆಳತಿ ಸುಮ್ಮನ ಕೊಳತಿ ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ ಕೊಳತಿ ಹೋ ಗೆಳತಿ ಸುಮ್ಮನ ಕೊಳತಿ ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದಳು ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದಳು ವಕೀಲಿ ಕರೆದರೆ ಹಿಗ್ಗೀಲಿ ಹೋಗಿ ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ ಕೊಳತಿ ಹೋ ಗೆಳತಿ ಸುಮ್ಮನ ಕೊಳತಿ ಹೊಲದವ ಕರೆದರೆ ಹೋಗಲೇಬೇಕು ನೆಲೆಯನ್ನು ತಿಳಿಯಬೇಕು ಹೊಲದವ ಕರೆದರೆ ಹೋಗಲೇಬೇಕು ನೆಲೆಯನ್ನು ತಿಳಿಯಬೇಕು ಕುಲದವರೊಂದು ಸಲಿಗೆಯು ಸಾಕು ಕುಲದವರೊಂದು ಸಲಿಗೆಯು ಸಾಕು ಬಲು ಜೋಕಿರಬೇಕು ಹೊಲದೊಳು ಬೆಳೆದಿಹ ಹುಳಿ ಮಿಕ್ಕಿ ಕಸ ಹೊಲದೊಳು ಬೆಳೆದಿಹ ಹುಳಿ ಮಿಕ್ಕಿ ಕಸ ತಳದ ಕೋಲಿಯ ದಾಟಿ ಕೊಯ್ಯೋಣ ಗೆಳತಿ ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ ಕೊಳತಿ ಹೋ ಗೆಳತಿ ಸುಮ್ಮನ ಕೊಳತಿ ಎಣಿಸಿ ನಮ್ಮ ಬಾಳನು ಅದರೊಳು ಧಣಿಸಿ ಏಳೆಂಟು ಅಕ್ಕಡಿಯ ಎಣಿಸಿ ನಮ್ಮ ಬಾಳನು ಅದರೊಳು ಧಣಿಸಿ ತಾಳಕೂಟ ವಿಷ ಎಣಿಸಿ ನಂತಿನ ಸೋಲುಗಳೆಲ್ಲವ ಗಣಿಸಿ ತಾಳಕೂಟ ವಿಷ ಎಣಿಸಿ ನಂತಿನ ಸೋಲುಗಳೆಲ್ಲವ ಗಣಿಸಿ ಬಾಳಿನ ರಾಗಿ ನಮಣೆ ಸಂಜೆಯ ಬಾಳಿನ ರಾಗಿ ನವಣೆ ಸಜ್ಜಯ ನವಣೆ ಸಜ್ಜಯ ಬಾಳಿನ ರಾಗಿ ನವಣೆ ಸಜ್ಜಯ ಬಾಳಿನ ರಾಗಿ ನವಣೆ ಸಜ್ಜಯ ಓಲಾಡುತ್ತ ಬಹು ರಾಗಾದಿ ಕೊಯ್ಯುತ್ತ ಸುಗ್ಗಿ ಮಾಡೋಣ ಬಾರವ ಬಾರವ್ವ ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ ಕೊಳತಿ ಹೋ ಗೆಳತಿ ಸುಮ್ಮನ ಕೊಳತಿ ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ ಕೊಳತಿ ಹೋ ಗೆಳತಿ ಸುಮ್ಮನ ಕೊಳತಿ ಸುಗ್ಗಿ ಮಾಡೋಣ ಬಾರವ್ವ ಸುಗ್ಗಿ ಮಾಡೋಣ ಬಾರವ್ವ ಸುಗ್ಗಿ ಮಾಡೋಣ ಬಾರವ್ವ ಸುಗ್ಗಿ ಮಾಡೋಣ ಬಾರವ್ವ ಸುಗ್ಗಿ ಮಾಡೋಣ ಬಾರವ್ವ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ನಂದು ನಂದು ಅಂತೀಯಲ್ಲ ದಾನ ಧರ್ಮ ಮಾಡಲಿಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ದಾನ ಧರ್ಮ ಮಾಡಲಿಲ್ಲ ದಾನ ಧರ್ಮ ಮಾಡಲಿಲ್ಲ